ಇಲ್ಲಿ ಈ ಒಂದು ಜೈವಿಕ ವಿಧಾನಗಳನ್ನ ಪ್ರಮುಖವಾದಂತ ರೋಗಗಳಿಗೆ ಏನೇನು ರೈತರು ಉಪಯೋಗ ಮಾಡ್ಕೋಬಹುದು ಅಂತಿದೆ? ಸರ್ವೇ ಸಾಮಾನ್ಯವಾಗಿ ಈ ಜೈವಿಕ ರೋಗ ನಾಶಕಗಳು ಕೆಲಸ ಮಾಡ್ತಕ್ಕಂಥದ್ದೇನೆ ಭೂಮಿಯಿಂದ ಬರ್ತಕ್ಕಂಥ ಒಂದು ರೋಗಾಣುಗಳಿಗೆ ಮತ್ತು ಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥ ಒಂದು ರೋಗಾಣುಗಳಿಗೆ. ಸಾಮಾನ್ಯವಾಗಿ ಈಗ ಕೆಲವೊಂದು ರೋಗಾಣುಗಳು ಮಣ್ಣಿನಲ್ಲಿರ್ತವೆ. ಸರ್ವೇ ಸಾಮಾನ್ಯವಾಗಿ ನಾವು ಅವಕ್ಕೆ ಸೊರಗು ರೋಗ, ಬಾಡು ರೋಗ ಅಂತ ಕರಿತೀವಿ. ಸೊರಗು ರೋಗ ಅಥವಾ ಬುಡಕೊಳೆ ರೋಗ ಅಥವಾ ರೋಗ ಅಂತ ಏನ್ ಕರಿತೀವಲ್ಲ, ಇವೆಲ್ಲ ಮಣ್ಣಿನಲ್ಲಿ ವಾಸ ಮಾಡತಕ್ಕಂತ ಕೆಲವೊಂದು ಸೂಕ್ಷ್ಮ ಜೀವಿಗಳಿಂದ ಬರ್ತಕ್ಕಂಥ ಒಂದು ರೋಗಗಳು. ಇವುಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಈ ಒಂದು ಜೈವಿಕ ಜೀವಿಗಳನ್ನು ಬಳಸ್ತೀವಿ. ಇದರಲ್ಲಿ ಮುಖ್ಯವಾಗಿ ಸೂಡಮನಸ್ಸು ಮತ್ತು ಟ್ರೈಕೋಡರ್ಮ ಅಂತಕ್ಕಂಥ ಎರಡು ಶಿಲೀಂಧ್ರ ಮತ್ತು ಅಣುಜೀವಿ. ಸೂಡಮನಸ್ ಅಂದರೆ ಅಣುಜೀವಿ ಅದು, ಮತ್ತು ಟ್ರೈಕೋಡರ್ಮ ಅಂದರೆ ಶಿಲೀಂಧ್ರ. ಇವೆರಡನ್ನೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಮಣ್ಣಿನಲ್ಲಿ ಪ್ರಸಾರವಾಗ್ತಕ್ಕಂಥ ರೋಗಗಳನ್ನು ಮತ್ತು ರೋಗಾಣುಗಳನ್ನು ನಾವು ಹತೋಟಿ ಮಾಡಬಹುದು. ಸೂಡಮನಸ್ಸು ಟ್ರೈಕೋಡರ್ಮ ಇದಾವಲ್ಲ, ಹೇಗೆ ಇದನ್ನು ಮಣ್ಣಿಗೆ ಹಾಕೋದ್ರ ಮುಖಾಂತರ ಹತೋಟಿ ಮಾಡ್ಬೋದು ಅಂತೀರೋ, ಅಥವಾ ಹೇಗೆ ಇದನ್ನು ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರ ಮುಖಾಂತರ ಮಾಡಬಹುದಾ, ಅಥವಾ ಬೀಜಕ್ಕೆ ಉಪಚಾರ ಮಾಡೋದ್ರ ಮುಖಾಂತರ ಮಾಡಬಹುದು ಅಂತೀರಾ? ಹೇಗೆ ಇದನ್ನು ಹೇಗೆ ಬಳಸಬಹುದು? ಇದು ಬಳಸಕ್ಕಂಥ ವಿಧಾನ ಎಲ್ಲ ವಿಧಾನಗಳಲ್ಲೂ ಕೂಡ ನಾವು ಇದನ್ನು ಬಳಸಬಹುದು. ಈಗ ನೋಡಿ, ಮೆಣಸಿನಕಾಯಿಯಲ್ಲಿ ಮುಖ್ಯವಾಗಿ ನಮಗೆ ಬೇರುಕೊಳೆ ರೋಗ ಅಂತ ಬರುತ್ತೆ, ಅಥವಾ ಹತ್ತಿಯಲ್ಲಿ ಬೇರುಕೊಳೆ ರೋಗ ಬರುತ್ತೆ, ಆಮೇಲೆ ತೊಗರಿಯಲ್ಲಿ ಸಿಡಿ ರೋಗ ಅಂತ ಕೂಡ ಕರಿತೀವಿ. ಇವೆಲ್ಲ ಕೂಡ ನಾವು ಮುಖ್ಯವಾಗಿ ಈ ಒಂದು ಜೈವಿಕ ಪಿಡಿನಾಶಕಗಳು ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು ಮುಖ್ಯವಾಗಿ ನಾವು ಅದಕ್ಕೆ ಅದ್ರ ಪರಿಸರ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಸಾವಯವ ಗೊಬ್ಬರದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಮೊದಲಾದ ನಾವು ಸಾವಯವ ಗೊಬ್ಬರದಲ್ಲಿ ಬೆಳೆಸಿ ಆದ ನಂತರ ಅದು ಬೆಳೆದ ನಂತರ ಅದನ್ನು ಮಣ್ಣಿನಲ್ಲಿ ಎರಚಬಹುದು. ಟ್ರೈಕೋಡರ್ಮ ಶಿಲೀಂಧ್ರನಾಶಕವನ್ನು ಅದಲ್ಲದೇ ಈ ಟ್ರೈಕೋಡರ್ಮ ಶಿಲೀಂಧ್ರನಾಶಕವನ್ನು ಬೀಜೋಪಚಾರ ಕೂಡ ಮಾಡಲಿಕ್ಕೆ ಸೂಕ್ತವಾದಂತಹ ಒಂದು ಜೈವಿಕ ಪೀಡನಾಶಕ ಇದು. ಟ್ರೈಕೋಡರ್ಮ ಬಹಳಷ್ಟು ತುಟ್ಟಿ ಇರುತ್ತಾ ರೈತರಿಗೆ? ಬಹಳ ಏನಿಲ್ಲ, ಬಹಳ ಕಡಿಮೆ ರೇಟಲ್ಲಿ ಸಿಗ್ತದೆ. ಸುಮಾರು ಇದನ್ನು 250 ರೂಪಾಯಿ ಒಂದು ಕೆಜಿ ಆಗಿ ನಾವು ನಮ್ಮ ಒಂದು ಇದರಲ್ಲಿ ಮಾರಾಟ ಮಾಡ್ತಾ ಇದೀವಿ. ಪೀಡನಾಶಕ ವಿಭಾಗದಲ್ಲಿ ನಾವು ಇದನ್ನ ಮಾರಾಟ ಮಾಡ್ತಾ ಇದೀವಿ, ನಾವೇ ತಯಾರು ಕೂಡ ಮಾಡ್ತೀವಿ ಇದನ್ನ. ಇವು ಮಣ್ಣಲ್ಲೇ ಸಿಗ್ತವೆ, ಮಣ್ಣಲ್ಲೇ ಸಿಗ್ತಕ್ಕಂಥದ್ದನ್ನ ನಾವು ಪ್ರಯೋಗಾಲಯಗಳಲ್ಲಿ ಬೆಳೆಸಿ ಮತ್ತು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಇವು ಎಲ್ಲಿ ಸಾವಯವ ಗೊಬ್ಬರ ಇರುತ್ತಲ್ಲ, ಎಲ್ಲಿ ಎರೆ ಗೊಬ್ಬರ ಹಾಕ್ತಿವಲ್ಲ, ಎಲ್ಲಿ ಸಾವಯವ ವಸ್ತು ಇರ್ತವಲ್ಲ, ಅಂತ ಒಂದು ಭೂಮಿಯಲ್ಲಿ ಚೆನ್ನಾಗಿ ಬೆಳೀತವೆ. ಅದಕ್ಕೋಸ್ಕರ ಇವನ್ನ ನಾವು ಮಣ್ಣಿಗೆ ಕೂಡ ಎರಚಬಹುದು, ಮಣ್ಣಿನ ಜೊತೆಗೆ ಮಿಶ್ರ ಮಾಡಿ ಕೂಡ ಅಥವಾ ಸಾವಯವ ಗೊಬ್ಬರದಲ್ಲಿ ಮಿಶ್ರ ಮಾಡಿ ಮಣ್ಣಿಗೂ ಹಾಕ್ಬೋದು. ಆ ನಂತರ ಬೀಜೋಪಚಾರವಾಗಿ ನಾವು ಇವನ್ನ ಬಳಕೆ ಮಾಡ್ಕೋಬಹುದು. ಇನ್ನು ಸೂಡಮನಸ್ ಅಂತಂದ್ರೆ ಇದು ಎಲ್ಲಕ್ಕೂ ಬರುತ್ತೆ, ಮಣ್ಣಿಗೆ ಹಾಕ್ಲಿಕ್ಕೂ ಬರ್ತದೆ ಸಾವಯವ ಗೊಬ್ಬರ ಜೊತೆಗೆ, ಬೀಜೋಪಚಾರಕ್ಕೂ ಬರ್ತದೆ, ಮತ್ತು ನಾವು ಇದನ್ನು ಸಿಂಪರಣೆ ಕೂಡ ಉಪಯೋಗ ಮಾಡ್ಕೋಬಹುದು. ಸಾಮಾನ್ಯ ಸಿಂಪರಣೆಗೆ ಅಂತ ಈ ಎಲೆ ಮೇಲೆ ಕಾಯಿ ಮೇಲೆ ಬರ್ತಕ್ಕಂಥ ಕೆಲವೊಂದು ರೋಗಗಳಿಗೆಲ್ಲನೂ ಕೂಡ ನಾವು ಈ ಸೂಡಮನಸ್ ಜೈವಿಕ ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮೂಲಕ ಕೂಡ ಕೊಡಬಹುದು. ಜೊತೆಗೆ ಇದು ಕೂಡ ಬೀಜೋಪಚಾರ ಮಾಡಬಹುದು, ಅಥವಾ ಇವನು ಸಾವಯವ ಗೊಬ್ಬರದಲ್ಲಿ ಕಲಿಸಿಬಿಟ್ಟು ಮಣ್ಣಲ್ಲಿ ಕೂಡ ಇದನ್ನು ಹಾಕ್ಬೋದು. ಇಲ್ಲಿ ನಮ್ಮ ರೈತರು ಇನ್ನೊಂದು ಪ್ರಮುಖವಾದದ್ದು ಬೂದಿ ರೋಗ ಅಂತೇಳಿ. ಬೂದಿ ರೋಗ ಮೆಣಸಿನಕಾಯಲ್ಲಿ ಬಹಳಷ್ಟು ಬರ್ತಾ ಇರುತ್ತೆ, ಕೆಲವೊಂದು ತರಕಾರಿಗಳಲ್ಲಿ ಬೂದಿ ರೋಗ ಬರುತ್ತೆ. ಇದನ್ನ ಬಹಳಷ್ಟು ರಾಸಾಯನಿಕ ರೋಗನಾಶಕಗಳನ್ನು ಉಪಯೋಗ ಮಾಡಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಜೈವಿಕ ವಿಧಾನಗಳೇನಿದಾವ ಅಂತೀರಿ ಬೂದಿ ರೋಗಕ್ಕೆ? ಇದು ಬೂದಿ ರೋಗಕ್ಕೆ ಇನ್ನೂ ಅಷ್ಟೊಂದು ಪ್ರಚಾರ ಇರ್ತಕ್ಕಂಥ ಜೈವಿಕ ಪೀಡನಾಶಕಗಳು ಬಂದಿಲ್ಲ. ಇದಕ್ಕೆ ಅಮೈಲೋ ಫ್ಯಾಸಿಯನ್ಸ್ ಲಿಕ್ವಿ ಫ್ಯಾಸಿಯನ್ಸ್ ಅಂತ ಇನ್ನೊಂದು ಹೊಸ ಔಷಧ ಬಂದಿದೆ ಆಕ್ಚುಲಿ ಇತ್ತೀಚೆಗೆ. ಅದನ್ನು ಕೂಡ ಇವರು ಬಳಕೆ ಮಾಡ್ಕೋಬಹುದು. ಇನ್ನು ಇದಕ್ಕೆ ನಾವು ಡೆವಲಪ್ ಮಾಡ್ತಾ ಇದೀವಿ ಬೂದಿ ರೋಗಕ್ಕೆ ಸೂಕ್ತವಾದಂತಹ ಒಂದು ಜೈವಿಕ ಪೀಡನಾಶಕವನ್ನು. ವಿಶೇಷವಾಗಿ ಮತ್ತೆ ಬೇರೆ ಏನಾದರೂ ಸಸ್ಯಗಳಿಂದ ಉತ್ಪತ್ತಿ ಮಾಡಿದಂತಹ ರೋಗ ಹತೋಟಿ ಮಾಡತಕ್ಕಂಥ ಏನಾದರೂ ಈಗ ಕೀಟನಾಶಕಗಳನ್ನ ಕಷಾಯಗಳನ್ನ ಬಳಸ್ತಾ ಇರ್ತಾರೆ, ಅದೇ ರೀತಿ ಸಸ್ಯದಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತ ಏನಾದರೂ ರೋಗ ನಾಶಕಗಳನ್ನ ಬಳಸಿ ರೋಗ ವೈರಸ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತು, ನಂಜಾಣು ಅಂತೇಳಿ. ಆ ನಂಜಾಣು ರೋಗಗಳನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಒಂದು ದಿವಸ ಜೋಳದ ಎಲೆ ಕಷಾಯವನ್ನ ಸಿಂಪರಣೆ ಮಾಡಬಹುದು. ಅದಕ್ಕೆ ಒಂದು ಆಂಟಿ ವೈರಲ್ ಪ್ರಿನ್ಸಿಪಲ್ಸ್ ಅಂತೇಳಿ, ಆ ಒಂದು ನಂಜಾಣದಿರ್ತಕ್ಕಂಥ ಒಂದು ನ್ಯೂಕ್ಲಿಯಕ್ ಆಸಿಡ್ ಅನ್ನು ಅದು ಸಂಹಾರ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಆ ಒಂದು ಜೋಳದ ಕಷಾಯವನ್ನು ಸಿಂಪರಣೆ ಮಾಡಿ ನಾವು ಹತೋಟಿ ಮಾಡ್ಬೋದು. ಇನ್ನು ತಮ್ಗೆ ಗೊತ್ತಿದ್ದಂಗೆ ಈಗ ಬೇವಿನ ಕೀಟನಾಶಕ, ಬೇವಿನ ಕೀಟನಾಶಕ ಕೂಡ ಬಹಳಷ್ಟು ಪ್ರಚಾರ ಇದೆ. ಇದ್ರ ಬಗ್ಗೆನೂ ಕೂಡ ಇದರಲ್ಲಿ ಏನಾದರೂ ರೋಗನಾಶಕದ ಅಂಶ ಇದೆಯೋ ಇಲ್ಲೋ ಅಂತೇಳಿ ಸಂಶೋಧನೆ ಕೂಡ ಒಂದು ದಿವಸ ನಡೆದಿದೆ. ಈಗ ಭತ್ತದ ಬೆಳೆಯಲ್ಲಿ ಏನಾದರೂ ಜೈವಿಕ ವಿಧಾನಗಳು? ಭತ್ತದ ಬೆಳೆಯಲ್ಲಿ ಖಂಡಿತವಾಗಿ ಜೈವಿಕ ವಿಧಾನ ಮಾಡಬಹುದು. ಸಾಮಾನ್ಯವಾಗಿ ಇದಕ್ಕೆ ಸುಡಮನ ಫ್ಲೋರೋಸನ್ಸ್ ಅಂತಕ್ಕಂಥ ಒಂದು ಔಷಧಿಯನ್ನು ಜೈವಿಕ ಶಿಲೀಂಧ್ರನಾಶಕ ಬಳಕೆ ಮಾಡಿಕೊಂಡು ನಾವು ರೋಗ ಹತೋಟಿ ಮಾಡಬಹುದು. ಇನ್ನು ಮುಖ್ಯವಾಗಿ ಜೈವಿಕ ರೋಗ ಹತೋಟಿಯಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂದರೆ ರಾಸಾಯನಿಕಗಳ ಸಿಂಪರಣೆಗೆ ಮುಂಚೆ ನಾವು ಜೈವಿಕ ಪೀಡನಾಶಕ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಭತ್ತದ ಬೆಳೆಯಲ್ಲಿ ತಮ್ಗೆ ಗೊತ್ತಿರುವ ಹಾಗೆ ಬೆಂಕಿ ರೋಗ ಬರುತ್ತೆ, ಎಲೆಕವಚ ಕೊಳೆ ರೋಗ ಬರುತ್ತೆ, ದುಂಡಾಣು ಮಚ್ಚೆ ರೋಗ ಬರುತ್ತೆ. ಎಲ್ಲಾ ರೋಗಗಳಿಗೂ ಸೂಡಮನ ಫ್ಲೋರೋಸನ್ಸ್ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರನಾಶಕವನ್ನು ಬೀಜೋಪಚಾರದ ಮೂಲಕ

ಮತ್ತು ಬ್ಯಾಸಿಲಸ್ ಅಂತಕ್ಕಂಥದ್ದು ಮೂರನ್ನು ನಾವು ಈಗ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇವನ್ನ ಒಂದು 150 ರೂಪಾಯಿ, ಬೇರೆ ಕಡೆ ಎಲ್ಲ 250 ರೂಪಾಯಿ ಒಂದು ಕೆಜಿ ಮಾರ್ತಾರೆ ಕೆಲವೊಂದು ಪ್ರೈವೇಟ್ ಕಂಪನಿಗಳಲ್ಲಿ ಅಲ್ಲಿ ಇಲ್ಲಿ ಖಾಸಗಿ ಕಂಪನಿಗಳಲ್ಲಿ. ನಾವು 150 ರೂಪಾಯಿಗೆ ಒಂದು ಕೆಜಿ ಕೊಡ್ತಾ ಇದೀವಿ ಇವನ್ನ. ಈ ಒಂದು ಟ್ರೈಕೋಡರ್ಮ ಸೋಡಮನಸ್ ಅನ್ನು ಸಾಕಷ್ಟು ಪ್ರಮಾಣದಲ್ಲಿ ವೃದ್ಧಿ ಮಾಡ್ತಾ ಇದೀವಿ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 2 ಟನ್ ಟ್ರೈಕೋಡರ್ಮ ಮತ್ತು 1-2 ಟನ್ ಸೋಡಮನಸ್ ಅಂತೂ ಪ್ರತಿ ವರ್ಷ ಉತ್ಪಾದನೆ ಮಾಡಿ ರೈತ ಬಾಂಧವರಿಗೆ ವಿತರಿಸ್ತಾ ಇದೀವಿ. ಅದ್ರ ಜೊತೆಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದೀವಿ ನಾವು. ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಈ ಜೈವಿಕ ಗೊಬ್ಬರಗಳನ್ನು ಕೂಡ ತಯಾರು ಮಾಡ್ಬೇಕಂತ ಮಾಡಿದ್ವಿ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಒಂದು ಕೋರ್ಸ್ ಇದೆ, ಅದು ಎಕ್ಸ್ಪೀರಿಯನ್ಸಲ್ ಲರ್ನಿಂಗ್ ಅಂತೇಳಿ. ಅವ್ರ ಕಡೆಯಿಂದಲೂ ಕೂಡ ಉತ್ಪಾದನೆ ಮಾಡಿಸ್ಬಿಟ್ಟು ಅವರಿಗೆ ಬರ್ತಕ್ಕಂಥ ಪ್ರಾಫಿಟ್ ಅನ್ನು ಅವ್ರಿಗೆ ಶೇರ್ ಮಾಡ್ಬಿಡ್ತೀವಿ ನಾವು ಈ ಒಂದು ಕೋರ್ಸ್ ಮೂಲಕವಾಗಿ. ಇದು ಅರ್ನಿಂಗ್ ವೈಲ್ ಅರ್ನಿಂಗ್ ಕೋರ್ಸ್ ಅಂತ. ಈ ಕೋರ್ಸ್ ಅನ್ನು ಕೂಡ ಈಗ ನಡೀತಾ ಇದೆ. ಸುಮಾರು 6 ತಿಂಗಳು ವಿದ್ಯಾರ್ಥಿಗಳು ಈ ಒಂದು ನಮ್ಮ ಜೈವಿಕ ಕೀಟನಾಶಕಗಳ ಉತ್ಪಾದನೆಯಲ್ಲಿ ಅಡಗಿದ್ದಾರೆ. ಇನ್ನು ಕೊನೆಯದಾಗಿ ಏನು ಹೇಳ್ತಾರೆ, ರೈತರು ರೋಗನಾಶಕವನ್ನು ಬಳಸ್ತಕ್ಕಂಥದ್ದು ಭಾಳಷ್ಟು ರೂಢಿ ಮಾಡ್ಕೊಂಡಿದ್ದಾರೆ, ಭಾಳ ಮಾರ್ಕೆಟಿಂದ ತರ್ತಾರೆ, ಸಿಂಪರಣೆ ಮಾಡಿಬಿಡ್ತಾರೆ. ಈ ಜೈವಿಕ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ಹೇಗೆ ಒಂದೇ ಸಲ ನಾವು ಇಷ್ಟು ದಿವಸ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಒಂದೇ ಸಲ ನಾನು ಜೈವಿಕ ಹತೋಟಿ ಮಾಡ್ತೀನಿ ಅಂದರೆ ಸಾಧ್ಯವಾಗದ ಮಾತು. ಹಂತ ಹಂತವಾಗಿ ರಾಸಾಯನಿಕ ಕೀಟನಾಶಕಗಳನ್ನು ಕಡಿಮೆ ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ಅನುಕೂಲ ಇದೆಯಾ, ಸಾಮಾನ್ಯವಾಗಿ ಬೀಜೋಪಚಾರ ಭಾಳ ಮಂದಿ ಮಾಡಲ್ಲ. ಒಂದೇ ಸಾರಿ ಬೆಳಿಗ್ಗೆ ರೋಗ ಬಂದಾಗ ರೋಗನಾಶಕ ಮತ್ತು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಹೋಗ್ತಾರೆ. ಈ ಒಂದು ಬೀಜೋಪಚಾರ ಮಾಡಬೇಕು, ಹಂತ ಹಂತವಾಗಿ ಈ ಒಂದು ಜೈವಿಕ ಕೀಟನಾಶಕಗಳನ್ನು ಬಳಸ್ತಾ ಹೋಗಿ ಅವರು ರಾಸಾಯನಿಕ ಕೀಟನಾಶಕಗಳನ್ನು ಕಡಿಮೆ ಮಾಡ್ಕೋಬೇಕು. ಹೇಗೆ ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ ಜೈವಿಕ ವಿಧಾನಗಳ ಬಗ್ಗೆ? ಜೈವಿಕ ವಿಧಾನಗಳ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪ್ರಚಾರ ಕೂಡ ಜಾಸ್ತಿ ಆಗ್ತಿದೆ. ಸಾಕಷ್ಟು ರೈತರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇದರಿಂದ ಮುಖ್ಯವಾಗಿ ಒಂದು 100ಕ್ಕೊಂದು 50 ಭಾಗನಾದ್ರೂ ನಾವು ರೋಗ ಹತೋಟಿ ಮಾಡಬಹುದು. ಖರ್ಚು ಕಡಿಮೆ ಆಗ್ತದೆ, ಲಾಭ ಹೆಚ್ಚಾಗ್ತಾ ಇದೆ. ಆಮೇಲೆ ಈ ವಾತಾವರಣವನ್ನು ಕೂಡ ನಾವು ಸಮತೋಲನದಲ್ಲಿ ಇಟ್ಕೋಬಹುದು. ಆಮೇಲೆ ಭೂಮಿನೂ ಕೂಡ ನಾವು ಚೆನ್ನಾಗಿ ಉಳಿಸ್ಕೋಬಹುದು. ಇವೆಲ್ಲ ಒಂದು ಸವಲತ್ತುಗಳು ಅನುಕೂಲಗಳು ಜೈವಿಕ ವಿಧಾನವನ್ನು ಅನುಸರಿಸೋದು ಇದಾವೆ. ಒಳ್ಳೆಯದು ಡಾಕ್ಟರ್ ಎಂಜರಪ್ಪ ಅವರು, ಇದುವರೆಗೆ ಜೈವಿಕ ವಿಧಾನಗಳಂದ್ರೇನು, ಅದರಿಂದ ಏನೇನು ಪ್ರಯೋಜನಗಳಿದ್ದಾವೆ, ಯಾವ ರೀತಿ ಜೈವಿಕ ವಿಧಾನಗಳನ್ನು ರೋಗ ಹತೋಟಿಯಲ್ಲಿ ಬಳಸಬೇಕು ಅಂತಕ್ಕಂಥ ವಿಚಾರವನ್ನು ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಜೈವಿಕ ಪದ್ಧತಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಸ್ ಟಿ ಎಂಜೀರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-82% ಮತ್ತು ಕನಿಷ್ಠ ಆರ್ದ್ರತೆ 50-52% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಬೇಕಾಗಿದೆ. ಸಾಮಾನ್ಯವಾಗಿ ರೈತರು ಈ ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಹಿಂಗಾರಿ ಬೆಳೆಗಳ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗುತ್ತದೆ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿ ಪಡೆಯಬಹುದು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಇದಿಷ್ಟು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಾಗಿತ್ತು. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಮಾನ್ವಿ ಪೇಟೆ ಧಾರಣೆ ಹತ್ತಿ 6,100 ರೂಪಾಯಿಯಿಂದ 7,500 ರೂಪಾಯಿ. ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 2,300 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2,600 ರೂಪಾಯಿಯಿಂದ 3,395 ರೂಪಾಯಿ. ಲಿಂಗಸ್ಕೂರಿನ ಪೇಟೆ ಧಾರಣೆ ಸಜ್ಜೆ 1,875 ರೂಪಾಯಿಯಿಂದ 1,980 ರೂಪಾಯಿ. ಕಡಲೆಕಾಳು ಕನಿಷ್ಠ ಹಾಗೂ ಗರಿಷ್ಠ 5,680 ರೂಪಾಯಿ. ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 2,306 ರೂಪಾಯಿ. ಸೂರ್ಯಕಾಂತಿ ಕನಿಷ್ಠ ಹಾಗೂ ಗರಿಷ್ಠ 7,070 ರೂಪಾಯಿ. ತೊಗರಿ 6,740 ರೂಪಾಯಿಯಿಂದ 7,200 ರೂಪಾಯಿ. ಸಿಂಧನೂರಿನ ಪೇಟೆ ಧಾರಣೆ ಕಡಲೆಕಾಳು 5,950 ರೂಪಾಯಿಯಿಂದ 6,000. ಹತ್ತಿ 6,700 ರೂಪಾಯಿಯಿಂದ 7,200 ರೂಪಾಯಿ. ಜೋಳ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿ. ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 1,700 ರೂಪಾಯಿ. ಭತ್ತ 2,025 ರೂಪಾಯಿಯಿಂದ 2,400 ರೂಪಾಯಿ. ಭತ್ತ ಹಳೆಯದು 2,500 ರೂಪಾಯಿಯಿಂದ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿ. ಇದುವರೆಗೆ ಮಾನ್ವಿ, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:22. ಜನಪದ ಸಂಗೀತ, ಗೌರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಮೊದಲಿಗೆ ಪ್ರಕಟಣೆಗಳು. ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. 80 करोड़ से ज्यादा लोगों को मुफ्त राशन सुनिश्चित किया। प्रधानमंत्री गरीब कल्याण अन्न योजना, मुफ्त राशन, खुशहाल जीवन। ಪ್ರೀತಿ ಲೌಶಕ

ದೊಡ್ಡ ಪಟ್ಟಣ ದೇವರೇಳಯ್ಯ ಶರಣ ಬಸವೇಶ ದೊಡ್ಡ ಪಟ್ಟಣ ದೇವರೇಳಯ್ಯ ಶರಣ ಮಾಡರೇಳಯ್ಯ ಶರಣ ಬಸವೇಶ ಪ್ರೇತ ಲವಸಖ ಮಾಡರೇಳಯ್ಯ ಶರಣ ಬಸವೇಶ ಪ್ರೇತ ಲವಸಖ ಮಾಡರೇಳಯ್ಯ ದೇಶ ಕಾದ್ಯ ಪಟ್ಟಣ ದೇವರೇಳಯ್ಯ ಶರಣ ಬಸವೇಶ ದೊಡ್ಡ ಪಟ್ಟಣ ದೇವರೇಳಯ್ಯ ಶರಣ ಬಸವೇಶ ದೊಡ್ಡ ಪಟ್ಟಣ ದೇವರೇಳಯ್ಯ ಮಾಡರೇಳಯ್ಯ ಶರಣ ಬಸವೇಶ ಪ್ರೇತ ಲವಸಖ ಮಾಡರೇಳಯ್ಯ ಶರಣ ಬಸವೇಶ ಪ್ರೇತ ಲವಸಖ ಮಾಡರೇಳಯ್ಯ ದೇಶ ಪಟ್ಟಣ ದೇವರೇಳಯ್ಯ ಶರಣ ಬಸವೇಶ ದೊಡ್ಡ ಪಟ್ಟಣ ದೇವರೇಳಯ್ಯ